ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲ್ದಿನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ನಾಗಪ್ಪ ಸಂಗಪ್ಪ ಉಪ್ಪಲ್ದಿನಿ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಸಣ್ಣ ರೈತರು, 1 ಎಕರೆ ಜಮೀನೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಲಾವಣಿ ಮೇಲೆ ಕೂಡ ಸ್ವಲ್ಪ ಕ್ಷೇತ್ರವನ್ನು ಅವರು ಮಾಡಿದ್ದಾರೆ. ಅವರ ಅನುಭವಗಳು ತಮಗೂ ಕೂಡ ದಾರಿದೀಪ ಆಗಬಹುದು ಅಂತ ಅನಿಸ್ತದೆ. ವಿಶೇಷವಾಗಿ ಡೊಣ್ಣ ಮೆಣಸಿನಕಾಯಿಯನ್ನು ಕ್ಯಾಪ್ಸಿಕಮ್ ಅಂತ ನಾವೇನು ಕರಿತೀವಿ, ಅದನ್ನ ಬೆಳೀತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಅನುಭವ ಅವರದಿದೆ. ಅದರ ಜೊತೆಗೆ ಅನೇಕ ತರಕಾರಿಗಳು ಅಲ್ಲದೆ ಉಳ್ಳಾಗಡ್ಡಿಯನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ನಾಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ನಾಗಪ್ಪ ಉಪ್ಪಲ್ದಿನಿ ಅಂತ, ಉಪ್ಪಲ್ದಿನಿ ಒಬ್ಬ ಯುವ ಕೃಷಿಕ. ನಾವು ಕ್ಯಾಪ್ಸಿಕಮ್ ಬೆಳೆದಿದ್ದೇವೆ ರೀ, ತರಕಾರಿಗಳನ್ನ ಎಲ್ಲ ಥರನು, ಹೀರೆಕಾಯಿ, ಹಾಗಲಕಾಯಿ, ಉಳ್ಳಾಗಡ್ಡಿ ಬೆಳೀತಿದ್ದೇವೆ ರೀ, ಬದನೆ ಗಿಡ ಬೆಳೀತಿದ್ದೇವೆ ರೀ, ಸೊಪ್ಪುಗಳನ್ನು ಬೆಳೀತಿದ್ದೆವು. ಎಲ್ಲ ಬೆಳೀತಾ ಬೆಳೀತಾ ಈಗ ಅದ್ರ ಜೊತೆ ಕಬ್ಬು ಮತ್ತು ಮೆಕ್ಕೆಜೋಳ ಮತ್ತು ಬಾಳೆ ಎಲ್ಲ ಮಾಡ್ತಾ ಬಂದಿದ್ದೀವಿ ಸರ್. ಈಗ ನಾವು ಸುಮಾರು ಒಂದು 4-5 ವರ್ಷದಿಂದ ಕ್ಯಾಪ್ಸಿಕಮ್ ಬೆಳೀತಾ ಬಂದಿದ್ದೇವೆ. ಈಗ 1 ವರ್ಷದಿಂದ ಅವಾಯ್ಡ್ ಮಾಡೇವೆ ರೀ. ಯಾಕೆ ಅವಾಯ್ಡ್ ಮಾಡ್ಬೇಕಂತಂದ್ರೆ, ಕ್ಯಾಪ್ಸಿಕಮ್ ಸ್ಟಾರ್ಟಿಂಗ್ ಹಿಡ್ಕೊಂಡು ಅದಕ್ಕೆ ಕೆಮಿಕಲ್ ಬೇಕು ರೀ. ಕೆಮಿಕಲ್ ಇರಲಿಲ್ಲಂದ್ರೆ ಬೆಳೆಯಂಗಿಲ್ಲ ರೀ. ಅದಕ್ಕೆ ಭೂಮಿಗೆ ಮಲ್ಚಿಂಗ್ ಪೇಪರ್ ಹಾಕಿ ಮುಚ್ಚಿಗೆ ಮಾಡಿ ಸ್ಟಾರ್ಟ್ ಆಗಿ ನೆಟ್ಟೆ ಬಂದ್ರೆ ರೀ, ಅದಕ್ಕೆ ರೂಟ್ ಅಂತ ತಿಳ್ಕೊಂಡ್ರೆ ಒಂದು ಕೆಮಿಕಲ್ ಸ್ಟಾರ್ಟ್ ಮಾಡ್ಬೇಕ್ರಿ ಸರ್. ಸ್ಟಾರ್ಟ್ ಮಾಡ್ತಾ ಬಂದೇವಂದ್ರೆ ನಾ ಪ್ರತಿ 4 ದಿನಕ್ಕೊಮ್ಮೆ ಗೊಬ್ಬರ, ಫರ್ಟಿಲೈಸರ್ಗಳು ಮತ್ತು 4 ದಿನಕ್ಕೊಮ್ಮೆ ಸ್ಪ್ರೇ ಹಿಂಗೆಲ್ಲ ಕೊಡ್ತಾ ಬರ್ತಿದ್ದೀವಿ. ಮುಂದೆ ಸ್ವಲ್ಪ ನಮಗೆ ಎಫೆಕ್ಟ್ ಆಗೈತಿ ರೀ. ಯಾವ್ದಾರ ಎಫೆಕ್ಟ್ ಅಂದ್ರೆ ರೀ, ಬೆಳಿಗ್ಗೆ ಒಂದು ಸತಿ ಸ್ಪ್ರೇ ತೊಗೊಂಡೇವಂದ್ರೆ ರೀ, ನಾವು ಪ್ರತಿಯೊಂದು ಸಾಲು ತಿರುಗಾಡಿ ಸ್ಪ್ರೇ ಕೊಡ್ತಿದ್ದೇವೆ ರೀ. ಈ ಒಂದು ಸತಿ ನಾವು ಬೆಳಿಗ್ಗೆ ಒಂದು ಸತಿ ಆದರೆ ನಮಗೆ ಎಷ್ಟು ಸತಿ ಒಳಗೆ ಹೋಗ್ತೀವೋ ಅಷ್ಟು ಸತಿ ನಮಗೆ ಕೆಮಿಕಲ್ ಮೈಗೆ ಸಿಡಿತೈತಿ ಅದು. ಹಿಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸುದ್ದಿ ಕೇಳ್ತಿದ್ದೇವೆ, ನಾವು ಮನುಷ್ಯನ ಶರೀರದೊಳಗೆ ಕೆಮಿಕಲ್ ಯಾಡ್ ಆಗತೈತಿ ಅಂತ. ಇದು ಯಾಕೆ ಬೇಕಪ್ಪ, ನಾವು ಬೆಳೆದು ನಾವೇ ತಿಂತಿದ್ದಿಲ್ಲ ಅದನ್ನು, ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡ್ತಿದ್ದೀವಿ ಸರ್. ಅದು ಕೆಮಿಕಲ್ ಯೂಸ್ ಮಾಡಿದ್ರೆ ನಾವು ಹೆಂಗೆ ತಿನ್ನಕ್ಕೆ ನಮಗೆ ಮನಸ್ಸು ಬರ್ತಿದ್ದಿಲ್ಲ ಸರ್. ನಾವು ಬೇರೆ ಏನೋ ಬೇರೆ ಬೇರೆ ತರಕಾರಿಗಳನ್ನ ಬೇರೆ ಕಡೆ ಹಾಕೋತಿದ್ದೇವೆ ರೀ. ಹಿಂಗಾಗಿ ಓದ್ ಮಾರ್ಕೆಟಿಗೆ ಕೊಡ್ತಿದ್ದೀವಿ ಸರ್, ಅಲ್ಲಿ ರೇಟ್ ಸಿಕ್ತಿತ್ತು, ಒಳ್ಳೆ ಇನ್ಕಮ್ ಇತ್ತು. ಆದರೂ ವಿಷ ಜನರಿಗೆ ಓದ್ ವಿಷ ಕೊಟ್ಟಂಗೆ ಆಗಿಬಿಡ್ತಿತ್ತು ನಮಗೆ. ಹಿಂಗಾಗಿ 1-1.5 ವರ್ಷದಿಂದ ನಾವು ಅದನ್ನು ಅವಾಯ್ಡ್ ಮಾಡಿದ್ದೀವಿ ಸರ್. ಅವಾಯ್ಡ್ ಮಾಡಿ ನಮ್ಗೆ ಏನು ತರಕಾರಿಗಳು ಬೇಕು ಅದನ್ನು ಸ್ವಲ್ಪ ಬದುವಿಗೆ ಹಾಕೊಂಡು ಅದಕ್ಕೆ ಏನು ಎಣ್ಣೆ ಹೊಡಲಾದ ಗೊಬ್ಬರ. ಹುಳಕ್ಕಾದರೂ ಆಗಲಿ, ಹುಳಕ್ಕಾದ್ರೆ ಸ್ವಲ್ಪ ಕಟ್ ಮಾಡಿ ತೆಗೆದು ತಿನ್ಬೋದು ರೀ, ಅಂದ್ರೆ ಒಳ್ಳೇದ್ರಿ. ಅದು ಹುಳ ಆಗಿವಂತ ಸಿಕ್ಕಾಪಟ್ಟಿ ಔಷಧ ಹೊಡೋದು, ಕೆಮಿಕಲ್ ಅನ್ನುವುದು ಜನರಿಗೆ ತಿನ್ನಿಸಿ, ಅದೊಂದು ರೈತ ಮಾಡುವಂತ ಒಂದು ಪುಣ್ಯದ ಕೆಲಸ ಅಲ್ಲತ್ತ ಅನ್ನಿಸ್ತೀರಿ ನಮಗೆ. ಅದ್ರ ಸಲುವಾಗಿ ನಾವು ಕ್ಯಾಪ್ಸಿಕಮ್ನ ಅವಾಯ್ಡ್ ಮಾಡಿದೇವ್ರಿ. ಈಗ ಉಳ್ಳಾಗಡ್ಡಿ ಮೇಲೆ ಜಾಸ್ತಿ ಒತ್ತು ಕೊಡ್ತೀವಿ ನಾವು. 4 ತಿಂಗಳಿಗೆ ಉಳ್ಳಾಗಡ್ಡಿ ಬೆಳಿತೈತಿ ರೀ. 1 ಎಕರೆಗೆ 1.5 ಮೋಟರ್ರಿಂದ 2 ಮೋಟರ್ ಅಂದ್ರೆ ಸರ್ ಕ್ವಿಂಟಲ್ ಲೆಕ್ಕದ ಒಂದು 100 ಕ್ವಿಂಟಲಿಂದ 150-200 ಕ್ವಿಂಟಲ್ ತನಕ ಬೆಳಿಬೋದು ರೀ. ಒಳ್ಳೆ ಇಳುವರಿ ರೀ, ಒಂದು ಒಳ್ಳೆ ರೇಟ್ ಸಿಕ್ಕರೆ ಅದು ಒಳ್ಳೇದಾಕತಿ ರೀ ರೈತರಿಗೆ. ಮತ್ತು ಕಬ್ಬು ಬೆಳಿತೀವಿ ರೀ, ಕಬ್ಬನ್ನು ಬೆಳಿತೀವಿ ಸರ್. ನಾವು ಎಕರೆಗೆ 40-50 ಟನ್ ಕಬ್ಬು ಬೆಳೆದೇವೆ ರೀ. ಮತ್ತು ನಾವು ಕಬ್ಬಿನೊಳಗೂ ಇಂಟರ್ ಕ್ರಾಪ್ ಅಂದ್ರೆ ನಾವು ಒಂದು ಸತಿ ಏನು ಮಾಡಿದೇವೆ ರೀ, ಇಲ್ಲಿ ಹುಕ್ಕೇರಿ ತಾಲೂಕು ಬೆನ್ವಾಡ ಅಂತ ಐತೆ ರೀ, ಅಲ್ಲಿ ಒಬ್ಬರು ಅಶೋಕ್ ಪಾಟೀಲ್ರಿ ಅಂತ ಹೇಳ್ಕೊಂಡು ಒಂದು 10 ಪೂಟ್ ಸಾಲು ಕಬ್ಬು ಹಚ್ಚಿ 120 ಟನ್ ಬೆಳೆದಿದ್ದಾರೆ ರೀ ಅವರು. ಅದು ನಮಗೆ ಒಂದು ಸ್ವಲ್ಪ ಯೂಟ್ಯೂಬ್ ಒಳಗೆ ನೋಡಿದ್ದೇವೆ ರೀ, ಇಂಟ್ರೆಸ್ಟ್ ಬತ್ತು ರೀ. ನಮಗೆ ಎಲ್ಲಿ ಕೃಷಿ ಚಲೋ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಡುವಂಥ ಒಂದು ಇಂಟ್ರೆಸ್ಟ್ ಇತ್ತು ರೀ. ಅಲ್ಲಿ ನೋಡ್ಕೊಂಡು ಬಂದೇವೆ ರೀ. ಅಲ್ಲಿ ಆ ಪದ್ಧತಿ ಒಳಗೆ ನಾವು ಬಂದ್ರೆ ಅಂದ್ರೆ 8 ಪೂಟ್ ಕೊಡ್ದೇವ್ರಿ ನಾವು. 10 ಪೂಟ್ ಅಂದ್ರೆ ಜಾಸ್ತಿ ಆಗುತ್ತೆ, ಮನ್ಯಾಗ ಫ್ಯಾಮಿಲಿ ಒಳಗೆಲ್ಲ ಹಿರಿಯರು ಬೈತಾರೆ ಅಂತ ಹೇಳಿದ್ರೆ 8 ಪೂಟ್ ಮಾಡ್ಕೊಂಡೇವ್ ರೀ. ಆದರೂ ಬೈದ್ರಿ ರೀ. ಅದ್ರೊಳಗೆ ನಾ ಏನು ಮಾಡಿ, ಫಸ್ಟ್ ಟೈಮ್ ಹಾಕೊಂಡು ಶೇಂಗಾ ಹಾಕಿಬಿಟ್ಟಿರಿ ಅದ್ರೊಳಗೆ ರೀ. ಶೇಂಗಾ ಹಾಕಿದ್ರಿ, ಶೇಂಗಾ ಹಾಕೊಂಡು ಇಂಟರ್ ಕ್ರಾಪ್ ಮಾಡೋದ್ರಿಂದ ಏನು ಲಾಭಗಳೈತಂದ್ರೆ ರೀ, ಅಗಲ ಸಾಲ ಪದ್ಧತಿ ಅಂದ್ರೆ ರೀ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಹೊಡಿತಾವ ರೀ. ಮತ್ತು ಇನ್ನೊಂದು ಬೆಳೆ ಮಾಡೋದ್ರಿಂದ ಇದ್ರ ಕಬ್ಬಿನ ಪೋಷಕಾಂಶ, ಕಬ್ಬಿನಲ್ಲಿ ಬಿಡುಗಡೆಯಾಗುವ ಪೋಷಕಾಂಶಗಳು ಈ ಕೆಚ್ಚಿಲ್ಲರ್ ಬೆಳಿಗ್ಗೆ ಬರ್ತಾವ ರೀ. ಈ ಶೇಂಗಾ ಅದು ಹಾಕೋದ್ರಿಂದ ರೈಜೋಬಿಯಂ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಬಿಡುಗಡೆ ಆಕೈತ್ರಿ ಭೂಮಿಯೊಳಗೆ, ಅದು ಕಬ್ಬಿಗೆ ಒಳ್ಳೇದಾಕೈತಿ ರೀ. ಈ ಥರ ಮತ್ತು ಇಳುವರಿ ಇನ್ನೊಂದು ರೀ, ಅಂದ್ರೆ ನಾವು ಹಾಕಿದ ಖರ್ಚು ಮಾಡಿರ್ತೀವಿ ಭೂಮಿಗೆ ರೀ, ಎಲ್ಲ ದುಡ್ಡು ಹಾಕಿರ್ತೀವಿ ರೀ, ಕೆಲಸ ಮಾಡಿರ್ತೀವಿ ರೀ, ಲೇಬರ್ ಖರ್ಚು ಇರ್ತೈತಿ ರೀ, ಅದೆಲ್ಲ ಇಂಟರ್ ಕ್ರಾಪ್ ಬೆಳೆಯೊಳಗೆ ಎಲ್ಲ ಖರ್ಚು ಕೊಲ್ಲಾಗಿ ಹೋಗ್ಬಿಡುತ್ತೆ ರೀ. ನೆಟ್ ಅಮೌಂಟ್ ನಮಗೆ ಕಬ್ಬಿನ ರೈತ ಉಳಿದ್ಬಿಡುತ್ತೆ. ಹಿಂಗಾಗಿ ರೈತರು ಇಂಪ್ರೂವ್ಮೆಂಟ್ ಆಗ್ಬೋದು ರೀ. ಇದೆಲ್ಲ ಕೆಮಿಕಲ್ ಒಳಗೆ ಅಷ್ಟು ಸಾಧ್ಯ ಆಗೋದಿಲ್ಲ ರೀ. ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಒಳಗೆ ಮಾಡ್ಬೇಕಾದ್ರಿ. ಯಾಕಂದ್ರೆ ಇಂಟರ್ ಕ್ರಾಪ್ ಮಾಡೋದು ಆರ್ಗ್ಯಾನಿಕ್ ಮಾಡಿದರೆ ಇಂಟರ್ ಕ್ರಾಪ್ ಮಾಡಲೇಬೇಕು ರೀ, 100% ಅಂದ್ರೆ ರೈತರಿಗೆ ಲಾಭ ಆಗತ್ತೆ. ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟೊಂದು ಲಾಭ ಆಗೋದಿಲ್ಲ ರೀ ಇಂಟರ್ ಕ್ರಾಪ್ ಬೆಳೀರಿ. ಹಿಂಗಾಗಿ ಅದನ್ನು ಪದ್ಧತಿ ಮಾಡ್ಕೊತ ಬಂದೇವ್ ರೀ. ಅದನ್ನ ಮಾಡಿಂದ ಈಗ ಏನು ಮಾಡ್ತೀವಿ ಸರ್, ಜಾಸ್ತಿ ನಾವು ಒತ್ತು ಕೊಡ್ತೇವೆ ಅಂದ್ರೆ ರೀ, ಮೊದಲು ಜೀವಾಮೃತ ಅದು ಇದು ಎಲ್ಲ ಸಗಣಿ ಕಲಿಸಿಬಿಡೋದು ಮಾಡ್ತಿದ್ದೇವೆ ರೀ. ಇವಾಗ ಏನೈತೆ ರೀ, ಗೋಕೃಪಾಮೃತ ಅಂತೇಳಿ ಬಂದೈತಿ ರೀ. ಫಸ್ಟ್ ಜೀವಾಮೃತ ಬಿಡ್ತಿದ್ದೇವೆ ರೀ, ಗೋಕೃಪಾಮೃತ ತಿಳ್ಕೊಂಡು ಒಂದು ಕಲ್ಚರ್ ಸಿಗ್ತೈತೆ ರೀ. ಅದರಲ್ಲಿ 65-70 ಸೂಕ್ಷ್ಮ ಜೀವಿಗಳದಾವ ಅಂತ ಕೇಳ್ಪಟ್ಟೇವ್ರಿ. ಅದಕ್ಕೆ ಏನು ಮಾಡ್ತೀವಿ ರೀ, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಆಕಳು ಮಜ್ಜಿಗೆ ಸಾವಯವ ಬೆಲ್ಲ ತೊಗೊಂಡು ಅದೊಂದು ಲೀಟ್ರ್ ಕಲ್ಚರ್ ತೊಗೊಂಡ್ಬಂದು ಹಾಕಿ ಈ ಭೂಮಿಗೆಲ್ಲ ಅದನ್ನು ಕೊಡಾಕತ್ತೇವೆ ರೀ. ಅದನ್ನು ಕೊಡ್ತೇವೆ ರೀ. ಅದ್ರ ಜೊತೆ ನಾವು ಬಯೋಗ್ಯಾಸ್ ಇದೆ ರೀ, ಹೆಂಡಿ ಗ್ಯಾಸ್ ರೀ, ಅದನ್ನು ಸ್ಲರಿ ಬರ್ತೈತಿ ಸರ್. ಅದು ಸ್ಲರಿ ಏನು ಮಾಡ್ತೇವೆ ರೀ, ಸ್ಟಾಕ್ ಮಾಡ್ಕೋತೀವಿ ನಾವು ಎತ್ತಿ, ಅಲ್ಲೇ ಭೂಮಿಗೆ ಹೋಗಕ್ಕೆ ಬಿಡಲ್ಲ ರೀ. ಅದನ್ನು ಸ್ಟಾಕ್ ಮಾಡ್ಕೊಂಡು ಬ್ಯಾರಲ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ನೀರು ಬಿಡೋ ಮುಂದಾಗ ಅದ್ರ ಜೊತೆ ಸಾಲಾಗಿ ಒಂದು ಡಬ್ಬಿ ತೊಗೊಂಡು ಹಾಕುವಂತ ನೀರು ಕುಂಡಿರ್ತೇವೆ ರೀ, ಕರೆಂಟ್ ಹೋಗುತ್ತಾನೆ ರೀ. ಮತ್ತು ಗೋಮೂತ್ರನ ಸ್ಟಾಕ್ ಮಾಡ್ತೀವಿ ರೀ, ಗೋಗಳದವ್ರ ಮನೆಯಾಗ ಒಂದು 4-5 ರೀ. ಅವೆಲ್ಲ ಅದ್ರ ಗೋಮೂತ್ರ ಬಂದು ಸ್ಟಾಕ್ ಹೋಗಿ ಎಸ್ಟಿಮೇಟ್ ಕೆ ವಿ ಕೆ ಒಳಗೆ ರೀ, ಬಿಜಾಪುರದೊಳಗೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು ರೀ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರಿ. ಅಲ್ಲಿ ಸಿಸ್ಟಮ್ ಪ್ರಕಾರ ರೀ ನಾವು ಏರಿಯಾಜೆಲ್ಲ ರೆಡಿ ಮಾಡಿದ್ವಿ. ಏರಿಯಾಜೆಲ್ಲ ರೆಡಿ ಮಾಡಿ ಅದನ್ನು ಭೂಮಿಗೆ ಸ್ಪ್ರೇ ಮುಖಾಂತರನೂ ಕೊಡ್ಬೋದು ರೀ, ನೀರಿನ ಮುಖಾಂತರನೂ ಕೊಡ್ಬೋದು ರೀ. ಮತ್ತು ಇದು ವೇಸ್ಟ್ ಜಿ ಕಂಪೋಸರ್ ಅದು ಬರುತ್ತೆ ರೀ, ಒಂದು ಡಬ್ ಸಿಗ್ತೈತೆ ರೀ 20 ರೂಪಾಯಿ ಸಿದ್ಧಗಂಗಾ ಮಠದ ರೀ, ಅದನ್ನು ತೊಗೊಂಬಂದು ಅದನ್ನು ರೆಡಿ ಮಾಡಿಬಿಡ್ತೀವಿ ರೀ ಸರ. ಅಂದ್ರೆ ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಿ, ಏನೋ ನಮಗೆ ರೋಗ ಕೈ ಮೀರೈತಿ, ಕಂಟ್ರೋಲ್ ತಪ್ಪೇ ತಂದಾಗ ಒಂದು ಕೆಮಿಕಲ್ ಸ್ಪ್ರೇ ತೊಗೋತಿದ್ದವ್ರು. ಯಾಕಂದ್ರೆ ಅನಿವಾರ್ಯ, ಯಾಕಂದ್ರೆ ಲಾಸ್ ಆಗಕ್ಕಂತೂ ಬರಲ್ಲ ರೀ. ಹ್ಞೂ ರೀ, ಅನಿವಾರ್ಯ ರೀ. ಆ ಥರ ತೊಗೋತಿದ್ದೇವ್ರಿ ಸರ. ಈಗ ಏನು ಮಾಡ್ತೀವಿ, ತಿಪ್ಪಿ ಗೊಬ್ಬರನೂ ಜಾಸ್ತಿ ಹೊಲಕ್ಕೆ ಹಾಕ್ತೇವ್ರಿ. ಇನ್ನೊಂದು ವಿಚಾರ ಮಾಡೇವ್ರಿ, ಏನು ಡೈರೆಕ್ಟ್ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ರೀ ಭೂಮಿ ಒಳಗೆ ಕಸ ಜಾಸ್ತಿ ಆಗತ್ತೆ ರೀ, ಕಳೆ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ಕೆಮಿಕಲ್ಗೆ ಬರ್ಬೇಕತ್ತೆ ರೀ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರ್ತೈತೆ ರೀ, ಮತ್ತು ಇನ್ನಿತರ ಸಮಸ್ಯೆಗಳಾಗಿರ್ತಾವ ರೀ. ಕಸ ತೆಗಿಯೋದು ಲೇಟ್ ಆತಂದ್ರೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರ್ತೈತೆ ರೀ. ಅದಕ್ಕೆ ಇನ್ನೊಂದು ಸಿಸ್ಟಮ್ ಏನು ಮಾಡ್ಕೊಂಡು, ಎರೆಹುಳು ತೊಟ್ಟಿ ಕಟ್ಟುವಂಥ ಎಸ್ಟಿಮೇಟ್ ಮಾಡಾಕತ್ತೀವಿ ರೀ ಇವಾಗ ರೀ. ಅಂದ್ರೆ ಎರೆಹುಳುಗಳನ್ನು ಕಸವನ್ನು ತಿಂದು ಬಿಟ್ಟು ಅಂದ್ರೆ ರೀ ಅಷ್ಟು ಭೂಮಿಗಳು ಕಸದ ಪ್ರಮಾಣ ಬರ್ದಲ್ರಿ, ಬೀಜ ಒಡೆದು ಬಿಟ್ಟಿರ್ತೈತಿ ರೀ ಅತ್ತಿಂದ್ರೆ, ಕಸದ ಪ್ರಮಾಣ ಕಡಿಮೆ ಆಕೈತೈತೆ ರೀ. ಅದ್ರ ಸಲುವಾಗಿ ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೀವಿ ರೀ ಸರ್ ಇವಾಗ ರೀ. ಹಿಂಗೆಲ್ಲ ಮಾಡಿ ಸಾವಯವ ಪದ್ಧತಿಗಳು ಕೃಷಿ ಮಾಡತ್ತೀವಿ ರೀ. ಮತ್ತು ಇದು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಸರ್, ತಿಪ್ಪಿ ಗೊಬ್ಬರ ಸೂಸಂದ ಬೇರೆ ಕಡೆ ತೆಗಿತೀವಿ ರೀ. ತೆಗೆದ ಈ ಬೆಳೆ ನಾಟಿ ಮಾಡೋ ಮುಂದಾಗ ಈ ಟ್ರೈಕೋಡರ್ಮಾ, ಸೋಡೋಮೊನಾಸು, PSB, ಅಜೋಸ್ಪರಿಲಮ್ಮು ಇಂಥವೆಲ್ಲಗಳನ್ನು ಬ್ಯಾಕ್ಟೀರಿಯಾಗಳನ್ನು ತೊಗೊಂಡು ಬಂದು ಅದರೊಳಗೆ ಮಿಕ್ಸ್ ಮಾಡಿರಿ. ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಮುಚ್ಚಿಬಿಡ್ತೀವಿ ಸರ್. ಇನ್ನೊಂದು ವಿಶೇಷ ಅಂದರೆ ಕಬ್ಬಿಗೆ ಗೊಂಡೆ ಹುಳು ಹಾಕತ್ತೀರಿ ಸರ್. ಕಬ್ಬಿಗೆ ಗೊಂಡೆ ಹುಳು ಹಾಕತ್ತೀರಿ, ನಮ್ಮಲ್ಲಿ ಅಂತೂ ಜಾಸ್ತಿ ಆಗಿಬಿಡತ್ತೀರಿ ಸರ್. ಜಾಸ್ತಿ ಆಗೋದ್ರಿಂದ ಜನ ಏನು ಮಾಡ್ತಾರೆ ರೀ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಳಲ್ಲ ರೀ. ಲಾಸ್ಟಿಗೆ ಹುಳ ಬಂದ ಮೇಲೆ ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ಸರ್. ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ರೀ. ಕೆಮಿಕಲ್ ಬಿಟ್ರೆ ಅಂದ್ರೆ ಏನಾಗ್ಬಿಡ್ತೀರಿ ಸರ್, ನಮ್ಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನು ಸಹಿತಾವ್ರಿ, ಬೇಡಾದ ಗೊನ್ನೆ ಹುಳನು ಸಹಿತೈತೆ ರೀ. ಇವಾಗ ಏನಾಗ್ಬಿಡ್ತೀರಿ ಸರ್, ಆ ಗೊನ್ನೆ ಹುಳ ಈ ಕೆಮಿಕಲ್ ಕಡಿಟ್ ಆಗಿಬಿಡತ್ತೀರಿ ಸರ್. ಎಷ್ಟೇ ಕೆಮಿಕಲ್ ಬಿಟ್ಟರು ಸಹಾಯಂಗಿಲ್ಲ ಸರ್. ಮಾರ್ಕೆಟ್ ಒಳಗೆ ಸಿಗುವಂಥ ಎಂಥ ಬ್ರ್ಯಾಂಡೆಡ್ ಕೆಮಿಕಲ್ ತಂದ್ರೂ ಬಿಡಲ್ರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾಯ್ತಂದ್ರೆ ಸರ್, ಒಂದು ಮೆಟಾರಜಿಯಮ್ ಅಂತ ಸಿಗ್ತದೆ ರೀ. ಅದನ್ನು ನಾವು ತಿಪ್ಪಿದ ಗೊಬ್ಬರ ಜೊತೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಳಗೊಬ್ಬರ ಅಂತ ತಿಳ್ಕೊಂಡ ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಭೂಮಿ ಒಳಗೆ ಹಾಕಿ ಕಬ್ಬು ತುಳಿದು ಬಿಟ್ಟಿವಿ ಅಂದ್ರೆ ಸರ್, ಗೊನ್ನೆ ಹುಳನೇ ಆಗೋದಿಲ್ಲ ಸರ್. ಯಾಕಂದ್ರೆ ಸರ್, ಅದರೊಳಗೆ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ ರೀ, ಗೊನ್ನೆ ಹುಳ ಏನು ಮರಿ ಇಟ್ಟು ಹೋಗತ್ತಿರಲಿಲ್ಲ, ತತ್ತಿ ಇಟ್ಟು ಹೋಗತ್ತಿರಲಿಲ್ಲ, ಆ ಮರಿ ಆಗುವಾಗ ಅದನ್ನು ತಿಂದು ಬಿಡ್ತೈತಿರಿ ಸರ್. ಹಿಂಗಾಗಿ ಗೊನ್ನೆ ಕಬ್ಬಿಗೆ ಗೊನ್ನೆ ಹುಳ ಹತ್ತಂಗಲ್ಲ ರೀ. ಅದು ಮುಂದೆ ಈಗ ಮುನ್ನೆಚ್ಚರಿಕೆ ತೊಗೊಂಡ್ಬಿಟ್ಟಿವಿ ಅಂದ್ರೆ ಮುಂದೆ ನಮಗೆ ಪಡೆದಾಡೋ ತೊಂದರೆ ಇರಲ್ಲ ರೀ. ಈ ಥರ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಮಾಡ್ಕೋಬೇಕ್ರಿ, ಸಾವಯವ ಪದ್ಧತಿ ಒಳಗೆ ಮಾಡ್ಕೋಬೇಕ್ರಿ. ನೀವು ಏನೋ ಅನಿವಾರ್ಯ ಕೆಮಿಕಲ್ ಬಿಡಾಕಾಗೋದಿಲ್ಲ ತಂದ್ರೆ ಸರ್, ಕ್ರಮೇಣವಾಗಿ ಬಿಡ್ಬೇಕ್ರಿ. ನಾವಾದರೂ ಕ್ರಮೇಣವಾಗಿ ಬಿಟ್ಕೋತ ಬಂದೇವ್ರಿ, ಫೈನಲ್ ಬಂದೇವ್ರಿ ಸರ್. ನಾವೀಗ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಪೂರ್ತಿ ಅವಾಯ್ಡ್ ಮಾಡಿಬಿಡ್ತೇವೆ, ಯಾಕಂದ್ರೆ ಈಗ ಕ್ರಿಟಿಕಲ್ ಸಂದರ್ಭದೊಳಗೆ ತೊಗೋತೇವ್ರಿ. ಇನ್ನೊಂದು ಸ್ವಲ್ಪ ಅದನ್ನು ಕವರ್ ಮಾಡಿದೆ ಅಂದ್ರೆ ಕೀಟನಾಶಕಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತಿ ರೀ, ಮತ್ತು ಟಾನಿಕ್ಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತಿ ರೀ, ಆರ್ಗ್ಯಾನಿಕ್ ಒಳಗೆ ರೀ, ಎಲ್ಲಾ ಥರದ ನಮ್ಮಲ್ಲೇ ಇರ್ತೈತಿ ಸರ್. ನಮ್ಮಲ್ಲೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಬೇಕ್ರಿ. ಈ ಒಂದು ಕೃಷಿ ಪದ್ಧತಿ ನಮಗೆ ಸಾವಯವ ಕೃಷಿ ಪದ್ಧತಿ ಇಂಟ್ರೆಸ್ಟ್ ಆಗೈತಿ ರೀ. ಅಂದ್ರೆ ಅದನ್ನು ಮನವರಿಕೆ ಮಾಡ್ಕೋಬೇಕ್ರಿ ಸರ್. ನಾವು ಸಾವಯವ ಕೃಷಿ ಮಾಡಿದ್ರೆ ಏನಾಗ್ತದೆ, ಭೂಮಿಗೆ ಏನು, ಭೂಮಿ ಹೆಂಗೆ ಬದುಕ್ತದೆ, ನಾವು ಹೆಂಗೆ ಬದುಕ್ತೇವೆ, ಮನುಷ್ಯ ಭೂಮಿಗೆ ವಿಷ ಉಣಿಸಿದೀವಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಮನುಷ್ಯನ ಶರೀರಕ್ಕೆ ವಿಷ ಬಂದೇ ಬರ್ತೈತೆ ರೀ ನಾವು ತಿನ್ನೋದ್ರಿಂದ ರೀ. ಅದಕ್ಕೆ ಈ ಪದ್ಧತಿ ಒಳಗೆ ನಾವು ಕೃಷಿ ಮಾಡತ್ತೀವಿ ರೀ ಸರ್. ಆದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳಿ, ಈಗ ಒಂದು ಟೀಮ್ ಐತಿ ರೀ ಸರ್ ನಮಗೆ. ಆ ಟೀಮ್ ಒಳಗೆ ನಾವು ಈಗ ನಾವು ಸ್ವಲ್ಪ ಜಾಸ್ತಿ ಮಾಡತ್ತೀವಿ ರೀ, ನಮ್ಮ ಹಿಂದಿನವ್ರು ಹೇಳಾಕತ್ತೀವಿ ರೀ, ಅವರು ಒಂದು ಆ ರೇಂಜ್ ಒಳಗೆ ಬರ್ಲಾತ್ತಾರೆ ಸರ್. ಅಂದ್ರೆ ಕಬ್ಬು ಕಟಾವು ಮಾಡಿ ಕಬ್ಬಿನ ರೌದಿ ಸುಡ್ಲಾರ್ದೆ ಹಂಗೆ ಇಡೋದ್ರಿ ಸರ್. ಅದಕ್ಕೆ ಮ್ಯಾಲೆ ಏನ್ರ ಸ್ಪ್ರೇಗಿ ಕೊಟ್ಟಕ್ರಂದಿ ಇದನ್ನು ಬರ್ತಾವಲ್ಲ ರೀ ಸರ್, ಗೋಕೃಪಾಮ್ ರೀ, ಮತ್ತು ವೇಸ್ಟ್ ಡಿಕಂಪೋಸರ್ ಇಂಥವು ಸ್ಪ್ರೇ ಕೊಟ್ಟಿವಿ ಅಂದ್ರೆ ಆದಷ್ಟು ಬೇಗ ಕಳೆದು ಹೋಗ್ಬಿಡ್ತೀರಿ ಸರ್. ಇಂಥ ಸಿಸ್ಟಮ್ ಮಾಡ್ಕೊಂಡ ಬೆಳಿಗ್ಗೆ ಏನೋ ಆಲ್ರ ನೋಡ್ಕೊಂಡ ಆ ಸಾವಯವ ಪದ್ಧತಿ ಒಳಗೆ ಬಂದ್ರೆ 90% ರೋಗಗಳು ಬರಲ್ಲ ರೀ ಬೆಳಿಗ್ಗೆ ರೀ. ಏನೋ 10% ಬರ್ತೈತಿ ರೀ. ನಾವು ಮುಂದೆ ಹೋಗಿ ಇದ್ರ ಆರ್ಗ್ಯಾನಿಕ್ ಸ್ಪ್ರೇಗಳು, ಕೀಟನಾಶಕಗಳನ್ನ ಮಾಡ್ಕೋಬಹುದು ರೀ, ಟಾನಿಕ್ಗಳನ್ನ ಮಾಡ್ಕೋಬಹುದು ರೀ, ಅದಕ್ಕೆಲ್ಲ ಏನೇನು ಬೇಕು ಪೋಷಕಾಂಶಗಳನ್ನ ರೆಡಿ ಮಾಡ್ಕೋಬಹುದು ರೀ. ಎಲ್ಲ ಥರದ್ದು ಸಿಸ್ಟಮ್ ಐತ್ರಿ ಸರ್. ಎಲ್ಲ ಮಾಡಿದ ರೈತರು ನಾವು ಹೊಲಗಳನ್ನು ನೋಡಿ ಬಂದೇವ್ರಿ, ನಮ್ಮಲ್ಲಿ ನಾವು ಈಗಾಗಲೇ ಮಾಡಾಕತ್ತೇವ್ ರೀ. ಹಿಂಗಾಗಿ ಈ ಸಿಸ್ಟಮ್ಗಳು ಕೃಷಿ ಮಾಡಕ್ಕೆ ನಮ್ಗೊಂದು ಭಾಳ ಇಂಟ್ರೆಸ್ಟ್ ಐತ್ರಿ. ಎಲ್ಲ ರೈತರು ಬಂದವ್ರಿಗೆ ಇದನ್ನ ಹೇಳ್ತೀವ್ರಿ ನಾವು ರೀ. ಯಾಕಂದ್ರೆ ಈಗ ಸರ್ಕಾರನ ಒಂದು ಒತ್ತು ಕೊಡತೈತ್ರಿ ಸಿಕ್ಕಾಪಟ್ಟಿ ನಮ್ಮ ಕೇಂದ್ರ ಸರ್ಕಾರ ರೀ. ಆದರೆ ಈ ಸಾವಯವ ಕೃಷಿ ಅನ್ನೋದೊಂದು ಉದ್ಯಮವಾಗಿ ಹೊರಬೀಳ್ತೈತ್ರಿ ಸರ್. ಇನ್ನು ಸ್ವಲ್ಪ ದಿನದೊಳಗೆ ರೀ ಒಂದು ಉದ್ಯಮವಾಗಿ ಹೊರಬೀಳ್ತೈತ್ರಿ. 70% ಜನ ಕೃಷಿ ಮೇಲೆ ಅವಲಂಬನೆ ಇದಾರೆ ರೀ. ಯಾವೊಂದು ಜಾಬು ಬಿಸ್ನೆಸ್ಸು ಏನಿಲ್ಲರಿ. ಆದಷ್ಟು ಜಾಸ್ತಿ ಬಿಸ್ನೆಸ್ ನಡೆಯೋದು ರೈತರಿಂದ ರೀ. ಅದಕ್ಕೆ ಕೆಮಿಕಲನ್ನು ಹಾಕಿ ಭೂಮಿ ಬಾದ್ ಮಾಡಿದೀವಿ ಅಂದ್ರೆ ಮುಂದೆ ಒಂದು ಪೀಳಿಗೆ ಐತ್ರಿ ಸರ್. ನಾವು ಅಷ್ಟೇ ಇಲ್ಲರಿ ಭೂಮಿ ಮ್ಯಾಗ, ನಮ್ಮದೊಂದು ಪೀಳಿಗೆ ಐತ್ರಿ ಮುಂದೆ. ಅವ್ರಿಗೆ ಬಿಟ್ಟು ಹೋಗ್ಬೇಕು. ಈಗ ನಾವು ಭೂಮಿ ಹಾಳು ಮಾಡಿದೀವಿ ಅಂದ್ರೆ ರೀ ಮುಂದಿನ ಪೀಳಿಗೆ ತಿನ್ನಕ್ಕೆ ಕಾಣಿಸಿಗಲ್ಲ ರೀ ಸರ್. ಅದಕ್ಕೆ ಈಗ ಉಳಿಸ್ಬೇಕ್ರಿ. ನಾವು ದುಡ್ಡಿನ ಬೇನ್ ಹತ್ತಬಾರ್ದು ರೀ. ದುಡ್ಡಿನ ಬೇನ್ ಹತ್ತಿ ನಾವು ಸರ್ಕಾರಿ ಗೊಬ್ಬರಗಳನ್ನು ಹಾಕಿ ಭೂಮಿ ಹಾಳು ಮಾಡಿಟ್ಟಿವಿ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಬದುಕಲ್ರಿ. ಇಂಥ ಉದ್ದೇಶ ಇಟ್ಕೊಂತಾರೆ ಅಂದ್ರೆ ಒಂದು ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ಒಳ್ಳೆ

0835352 ಪ್ರಕಟಣೆ ಕೇಳಿದಿರಿ. Thank you.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ